ತದಾತ್ಮನಾ ತಿಷ್ಠತೋ ಯಸ್ಯ ತದಾತ್ಮನಾ ತಿಷ್ಠತೋಸ್ಯ ಕುತ ಪ್ರಾರಬ್ಧ ಕಲ್ಪನಾ. ಶ್ರುತಿ ಶಾಸ್ತ್ರಗಳು ಆತ್ಮನನ್ನ ಅಜಃ ಜನ್ಮರಹಿತನು ನಿತ್ಯ ಶಾಶ್ವತ ನಿತ್ಯನು ಇತಿ ಬ್ರೂತೆ ಸ್ಪಷ್ಟಪಡಿಸ್ತಾ ಇದ್ದಾಗ ಆ ಮಾತುಗಳು ಅಮೋಹ. ಶ್ರುತಿ ಏಷಾ ತು ಅಮೋಘ ವಾಕ್, ಏಷಾ ತು ಅಮೋಘ ವಾಕ್, ಇಂತಹ ಈ ಮಾತುಗಳು ಅಮೋಘ. ನೀನು ಆತ್ಮಸ್ವರೂಪನಿದ್ದೀಯ, ನೀ ಬ್ರಹ್ಮನೇ ಇದ್ದೀಯ ಅನ್ನುವ ಸ್ಪಷ್ಟವಾದ ಈ ನುಡಿಗಳು ಅಮೋಘವಾದ ಮಾತುಗಳು. ಏಕೆಂದರೆ ಸಾಮಾನ್ಯವಾಗಿ ನಾವು ಜೀವಾತ್ಮರು ಎಂದು ಜ್ಞಾಪಿಸುವ ವಾಕ್ಯಗಳೇ ನಮಗೆ ಅನುಭವದಲ್ಲಿ ಬರ್ತಾ ಇರೋದು. ಇದೆಲ್ಲ ಇರುವುದಪ್ಪ, ಇದು ಹಿಂಗೆ ಇರುವುದೇ, ಇದು ರಾಗ ದ್ವೇಷ ಇರುವುದೇ, ಜಗಳ ಇರುವುದೇ, ದೇವರೆಲ್ಲ ಒಳ್ಳೇದು ಮಾತಾಡ್ತಗೋ, ಚಿಂತೆ ಮಾಡ್ಬೇಡ, ಇಂಥ ಮಾತುಗಳೇ ನಮಗೆ ಕೇಳಿ ಬರ್ತಾವೆ. ಯಾರಾದರೂ ಬಂದು ನೀನು ಬ್ರಹ್ಮ ಇದ್ದೀಯಾ, ನೀ ಸಚ್ಚಿದಾನಂದ ಆತ್ಮನೇ ಇದ್ದೀಯಾ, ನೀ ಹುಟ್ಟೇ ಇಲ್ಲ, ನಿಮ್ಗೆ ಸಾವನ್ನೋದಿಲ್ಲ, ಯಾರು ಹೇಳ್ತಾರೆ ನಮಗೆ? ಹಾಗೇನಾದ್ರೂ ಶ್ರುತಿಯು ನಮಗೆ ಹೇಳಿದ್ದಾದ್ರೆ, ಶಾಸ್ತ್ರವನ್ನು ಹಾಗೆ ತಿಳಿಸಿದ್ದಾದ್ರೆ ಅಮೋಘವಾಕ್, ಇದೊಂದು ಅಮೋಘವಾದಂತಹ ಒಂದು ಕೊಡುಗೆ ನಮಗೆ. ಇನ್ನ ಹೇಳಿದ್ದೇನು ಆಯಿತು, ತದಾತ್ಮನಾ ತಿಷ್ಠತಃ ಅಸ್ಯ, ಇವನಿಗೆ ಕೇಳಿಸಿಕೊಂಡು ಅದು ತಾನೇ ಆಗಿ ಉಳಿದು ಬಿಟ್ಟನಲ್ಲವೋ, ತಿಷ್ಠತಃ ಅದು ಏನು, ಆ ಬ್ರಹ್ಮನು ತಾನೇ ಆಗಿ ಉಳಿದು ಬಿಟ್ಟ. ಶ್ರುತಿ ಏನೋ ಹೇಳ್ತೀರಿ, ಆದ್ರೆ ಅದಕ್ಕೇನು ನಮ್ ಕಷ್ಟ, ನಮಗೆ ಅದಕ್ಕೇನು ಗೊತ್ತಾಗ್ತದೆ ಅಂತ ಅನ್ನೋದು. ಹೋಯ್ತಲ್ವೋ, ಹೋಯ್ತಲ್ವೋ, ನಿನ್ನ ಶ್ರದ್ಧ ಅಲುಗಾಡ್ ಹೋಯ್ತು, ಪ್ರಮಾಣದಲ್ಲಿ ನಿನ್ನ ಶ್ರದ್ಧ ಅಲುಗಾಡ್ ಹೋಯ್ತು. ಪ್ರಮಾಣದಲ್ಲಿಯ ಶ್ರದ್ಧ ಅಲುಗಾಡಿದರೆ ನಮಗೆ ಗತಿನೇ ಇಲ್ಲ, ನಾವು ನಿರ್ಗತಿಕರು ಅಂತ ಸ್ಪಷ್ಟ ತಿಳ್ಕೊಂಬಿಡಿ. ಪ್ರಮಾಣದಲ್ಲಿ ಶ್ರದ್ಧ ಇತ್ತು ಸದ್ಗತಿ, ಪ್ರಮಾಣದಲ್ಲಿ ಶಬ್ದ ಇಲ್ಲ ಅಂದ್ರೆ ನಿರ್ಗತಿ, ದುಷ್ಟಗತಿ, ದುರ್ಗತಿ. ಕೇಳ್ದ, ವಿಚಾರ ಮಾಡ್ದ, ಚಿಂತನೆ ಮಾಡ್ದ, ಜಿಜ್ಞಾಸ ಮಾಡ್ದ, ಮನನ ಮಾಡ್ದ, ಸ್ಪಷ್ಟವಾಗಿ ಬಿಡ್ತು. ನಾನು ಗಂಡಸಲ್ಲ, ನಾನು ಹೆಂಗಸಲ್ಲ, ನಾನು ಮುದುಕನಲ್ಲ, ನಾನು ಬಾಲಕನಲ್ಲ, ನಾನು ಮಧ್ಯವಯಸ್ಕನಲ್ಲ, ನಾನು ಗೃಹಸ್ಥನಲ್ಲ, ನಾನು ಬ್ರಹ್ಮಚಾರಿ ಅಲ್ಲ, ನಾನು ಚಿಕ್ಕಪ್ಪ ದೊಡ್ಡಪ್ಪ ಅಂತೂ ಅಲ್ಲೇ ಅಲ್ಲ, ನಾನು ಕೇವಲ ಪರಬ್ರಹ್ಮ ಸ್ವರೂಪನಿದ್ದೇನೆ. ಅಂತ ತಿಷ್ಠತಃ ಉಳಿದು ಬಿಟ್ಟ, ಆ ಬ್ರಹ್ಮನಲ್ಲೇ ನಿಂತುಕೊಂಡು ಬಿಟ್ಟಂತಹ ಇವನಿದ್ದಾನಲ್ವೋ, ಇದು ಭಾರಿ ಅಮೋಘವಾದಂತಹದ್ದು. ತಿಷ್ಠತಃ ಇಂಥವನಿಗೆ ಪ್ರಾರಬ್ಧ ಕಲ್ಪನಾ ಕುತಃ, ಇವನಿಗೆ ಪ್ರಾರಬ್ಧ ಕಲ್ಪನಾ ಎಲ್ಲಿದೆ ಬಿಡಿ. ಜ್ಞಾನ ಸಮಕಾಲದಲ್ಲಿಯೇ ಇವನ ಸಂಚಿತಗಳು ಶತಕೋಟಿ ಜನ್ಮಗಳಿಂದ, ಶತಕೋಟಿ ಕಲ್ಪಗಳಿಂದ ಇವನ ಬೆನ್ನತ್ತಿ ಬಂದಿರುವಂತಹ, ಇವನ ಹೆಸರಿನಲ್ಲಿ ಡೆಪಾಸಿಟ್ ಆಗಿರುವಂತಹ ಸಂಚಿತ ಕರ್ಮಗಳು ಜ್ಞಾನದ ಆ ಕ್ಷಣದಲ್ಲಿಯೇ ಅಷ್ಟು ಅರಿಚಿ ಹೋಗ್ಬಿಡುತ್ತವೆ. ಹೇಗೆ ಎಚ್ಚರದ ಕ್ಷಣದಲ್ಲಿಯೇ, ಎಚ್ಚರದ ಕ್ಷಣದಲ್ಲಿಯೇ ಕನಸಿನ ಎಲ್ಲ ಕರ್ಮಗಳು ಅಳಿಸಿ ಹೋಗ್ತಾವು. ಅಳಿಸಿ ಹೋಗಿಲ್ಲ ಅಂದ್ರೆ ಇನ್ನೂ ಎಚ್ಚರ ಆಗಿಲ್ಲ ಅಂತ ಅರ್ಥ. ಫೋನ್ ಮಾಡ್ರಿ, ಅವು ಅಳಿಸಿ ಹೋಗಿಲ್ಲ ಅಂದ್ರೆ ಇನ್ನೂ ಸರಿಯಾಗಿ ಎಚ್ಚರ ಆಗಿಲ್ಲ. ಬಕೆಟ್ ನೀರು ಸುರಿದು ಎಚ್ಚರದ ಕ್ಷಣದಲ್ಲಿಯೇ ಕನಸಿನ ಎಲ್ಲ ಇದು ಉದಾಹರಣೆ ಬಂದು ಹೋಗಿದೆ. ಈಗ ಎಚ್ಚರದ ಕ್ಷಣದಲ್ಲಿಯೇ ಇವೆಲ್ಲವೂ ಹೀಗೆ ಅಳಿಸಿ ಹೋಗುತ್ತವೆಯೋ ಸ್ವಪ್ನದ ಕರ್ಮಗಳು. ಹಾಗೆ ನಾನು ಸಾಕ್ಷಾತ್ ಪರಬ್ರಹ್ಮನಾಗಿದ್ದೇನೆ ಅನ್ನುವ ಸ್ಪಷ್ಟವಾದ ವಿಸ್ಪಷ್ಟವಾದ ಸಂದೇಹ ಸಂಶಯ ಪ್ರಶ್ನ ರಹಿತವಾದಂತಹ ಜ್ಞಾನ. ಆ ಜ್ಞಾನದ ಕ್ಷಣದಲ್ಲಿಯೇ ಸಂಚಿತಗಳು ಏನಾಗ್ಬಿಟ್ಟು ಅಳಿಸೋಗ್ಬಿಟ್ಟು. ಇಮ್ಮಿಡಿಯೇಟ್ ಸಂಚಿತ ಅಲ್ಲ, ಅನಾದಿ ಕಾಲದಿಂದಲೂ ಸಂಗ್ರಹವಾಗಿ ಸಂಗ್ರಹವಾಗಿ ಬಂದಾಗಲೂ ಸಂಚಿತ ಕರ್ಮಗಳು. ಟನ್ಸ್ ಅಂಡ್ ಟನ್ಸ್ ಉಗ್ರಾಣಗಳಲ್ಲಿ ಇಟ್ಟಂತಹ ಬೀಜ ರಾಶಿಗಳನ್ನು ಅಷ್ಟು ದೊಡ್ಡ ಭಾರದ ಈ ಜೀವಾತ್ಮ ಮೇಲೆ. ಎಷ್ಟು ದೊಡ್ಡ ಭಾರ ಅಂದ್ರೆ ಸತತವಾಗಿ ಸತತವಾಗಿ ಬೆಳೆಸಿಕೊಳ್ತಾನೇ ಬಂದಿದ್ದೀರಿ ಸತತವಾಗಿ. ಅಲ್ಲ, ಕಡಿಮೆ ಮಾಡ್ಕೋಬೇಕು ಅಂತಾನೆ ಹುಟ್ಟುತ್ತೇವಿ, ಆದ್ರೆ ಅಂತಿಮ ಫಲ ಏನು? ಹೆಚ್ಚಿಗೆ ಮಾಡ್ಕೊಂಡು ಹೋಗಿರ್ತೀವಿ. ಬಡ್ಡಿ ಚಕ್ರ ಬಡ್ಡಿ ಸಹಿತವಾಗಿ ಬೆಳೆಸಿಕೊಂಡು ಬಂದ. ಪ್ರಾರಬ್ಧಗಳನ್ನು ತಗೊಂಡು ಬಂದ, ಒಂದು 100 ಪ್ರಾರಬ್ಧ, ಅದರ ಒಂದು ಪ್ರಾರಬ್ಧ ಕಳ್ಕೋಬೇಕು ಅಂತ ಅವನು ಪ್ರಯತ್ನ ಮಾಡ್ದ. ಪ್ರಾರಬ್ಧನ ಹೊತ್ಕೊಂಡು ತಂದವನು ನಾನು. ಅವರು ತಕ್ಕಂತೆ ಕರ್ಮಗಳನ್ನು ಮಾಡೋನು ಯಾರು? ಇನ್ನೊಂದು ಸಲ ವಿಚಾರ ಮಾಡಿ ಹೇಳ್ರಿ. ಪ್ರಾರಬ್ಧಗಳಿಂದ ಬಂದಂತಹ ನಾನು ಪ್ರಾರಬ್ಧಗಳಿಂದಾಗಿ ಕರ್ಮಗಳು ಮಾಡಲ್ಪಡ್ಬೇಕು ತಾನೆ? ಆದ್ರೆ ಹಾಗನಿಸ್ತದೇನು? ಏನಂತ ಅನಿಸ್ತದೆ? ಅಲ್ಲೇ ಬಂತು ನೋಡು ಪ್ರಾಬ್ಲಮ್. ಪ್ರಾರಬ್ಧದಿಂದಾಗಿ ಪ್ರಾಪ್ತವಾದ ಕರ್ಮ ಪ್ರಾರಬ್ಧ ವಶವಾಗಿ ನಡೀಲಿ ಬಿಡು. ನಡೀಲಿ ಪ್ರಾರಬ್ಧ ವಶವಾಗಿ, ಅದು ಜ್ಞಾನ. ಅಜ್ಞಾನ ಹೇಗಿರ್ತದೆ? ಒಂದು ಕಡೆಗೆ ಹೇಳ್ತಾನೆ ನನ್ನ ಪ್ರಾರಬ್ಧಪ್ಪ ಇನ್ನೇನು ಮಾಡೋದು ಅಂತಾನೆ, ಇನ್ನೊಂದು ಕಡೆಗೆ ತಾನೇ ಮಾಡೋದು ಅಂತ ಅಭಿಮಾನ ಪಡ್ತಾನೆ. 100 ತಂದ, 1 ಮಾಡಲು ಪ್ರಾರಂಭ ಮಾಡದ, 99 ಆದರೆ ಮಾಡುವ ಪ್ರಾಸೆಸ್ಸಿನೊಳಗೆ ಆ ಒಂದು ಎಕ್ಸಾಸ್ಟ್ ಮಾಡುವ ಪ್ರಾಸೆಸ್ಸಿನೊಳಗೆ ಏನಾಗ್ತದೆ? ರಾಗದ್ವೇಷ, ಫಲಾಪೇಕ್ಷೆ, ಸ್ಪರ್ಧಾ, ಚಾಡಿಕೊರ್ತನ ಎಲ್ಲ ಸೇರ್ಕೊಂಡ್ಬಿಟ್ಟು ಅವಾಗದು ಒಂದು ಹೋಗಲಿಲ್ಲ. ಅದ್ರ ಬಗ್ಗೆ ಏನಾಯ್ತು? ಹತ್ತು ಬಂದು 99 ಇದ್ದದ್ದು ಏನಾದ್ರು 109. ಇದು ಒಂದೇ ಕರ್ಮದ ಫಲ. ಒಂದು ಕರ್ಮದ ಫಲ 10 ಫಲಗಳನ್ನು ಹೊಂದಲಿಕ್ಕೆ ಕಾರಣ ಮಾಡಿ 99 ಇದ್ದದ್ದು ಎಷ್ಟಾಯ್ತು? 109. ಅದರೊಳಗೆ ಮತ್ತೆ ಒಂದು ಕರ್ಮ, ಅದು ಎಕ್ಸಾಸ್ಟ್ ಆಗಬೇಕಾದ್ರೆ ಅದು ಖರ್ಚಾಗಬೇಕಾದ್ರೆ ಏನಾಯ್ತು? ಮತ್ತೆ ಅದೇ ಅಭಿಮಾನ, ನಾನು ನಂದು ನಾನು ನಂದು. ಹೀಗಾಗಿ ಮತ್ತೆ ಏನು ಕುಡ್ಕೊಂತು? ಮತ್ತೆ 10 ಕುಡ್ಕೊಂತು 119 ಇದ್ದದ್ದು 129 ಆಯ್ತು. 109 119 119 120. ಅದು ಸಾಯೋದನಕ್ಕಾದ್ರೆ ಒಂದು 100 ಬದಲು 100 ಖರ್ಚಾಗೋದ್ ಬದಲು 10,000 ಬೆಳೆಸ್ಕೊಂಡು ಹೋಗಿ. ಈ 10,000 ಆಗಾಮಿ ಕರ್ಮಗಳು ಹೋಗಿ ಎಲ್ಲಿ ಕೂಡ್ತಾ ಇದ್ವು? ಇಷ್ಟು ಭಾರವನ್ನ ಹೊತ್ತುಕೊಂಡು ಬಂದಂಥವ್ರು ನಾವು ಕಳ್ಕೊಂಬೋದು ಹೆಂಗೆ? ಒಂದು ಭಾಗದಲ್ಲಿ ಈಶ್ವರ ಭಾವ, ಒಂದು ಭಾಗದಲ್ಲಿ ಜ್ಞಾನ. ಈಶ್ವರ ಭಾವದಲ್ಲಿ ತಾತ್ಕಾಲಿಕವಾದ ಮಾನಸಿಕ ಶಾಂತಿ, ಸಮಾಧಾನ ಎಕ್ಸೆಟ್ರಾ. ಯಾಕೆ ಇನ್ನೂ ಅಜ್ಞಾನ ಹಾಗೆ ಇರ್ತದೆ, ಶಾಂತಿ ಇರ್ತದೆ, ಸಮಾಧಾನ ಇರ್ತದೆ. ಕ್ಷಣಿಕ, ತಾತ್ಕಾಲಿಕ, ಅನಿತ್ಯ, ಸಮಾಧಾನ. ಅಜ್ಞಾನವು ನಶಿಸಿದಾಗ ಅತ್ಯಂತಿಕವಾಗಿ ನಾಶವಾಗುತ್ತದೆ. ಆ ಜ್ಞಾನದ ಸ್ಪಷ್ಟತೆಯಲ್ಲಿ ಸಂಚಿತ ಕರ್ಮಗಳು ಅಳಿಸಿ ಹೋಗ್ಬಿಟ್ಟು ಇನ್ನು ಆಗಾಮಿ ಯಾರ ಹೆಸರಿನಲ್ಲಿರ್ತಾವೆ? ಆಗಾಮಿ ಯಾರ ಹೆಸರಿನಲ್ಲಿರ್ತಾವೆ? ಕರ್ತ, ಡೂಅರ್. ಇಂಗ್ಲಿಷ್ ಒಳಗ ಎರ್ ಅಂದ್ರೆ ಟು ಡೂ ಮಿಸ್ಟೇಕ್, ಎರ್ ಅಂದ್ರೆ ಟು ಡೂ ಮಿಸ್ಟೇಕ್. ಜೀವಾತ್ಮ ಈಸ್ ಎರ್. ಇವನು ಮಿಸ್ಟೇಕನ್ ಐ, ಮಿಸ್ಟೇಕನ್ ಐ, ತನ್ನನ್ನು ತಾನು ಮಿಸ್ಟೇಕನ್ ಏನ್ ಮಾಡ್ಕೊಂಡಾನೆ, ತಪ್ಪಾಗಿ ತಿಳ್ಕೊಂಡಾನೆ. ಇದು ಎರ್ರ, ಇಟ್ ಇಸ್ ಆಲ್ಸೋ ಎರ್. ಎರ್ ಟು ಡೂ ಮಿಸ್ಟೇಕ್, ಆ್ಯಂಡ್ ಒನ್ ಹೂ ಹ್ಯಾಸ್ ಮಿಸ್ಟೇಕನ್ ಈಸ್ ಜೀವಾತ್ಮ. ಹೀಗಾಗಿ ಅವನು ತಪ್ಪು ಮಾಡ್ತಾನೆ ಇರ್ತಾನು, ಮಾತ್ರ ಮಾತ್ರ ತಪ್ಪು ಮಾಡ್ತಾನೆ. ಇವನು ಇರೋ ತನಕ ಆಗಾಮಿ ಇರ್ತಾನೆ, ಎಸ್ಕೇಪ್ ಇಲ್ಲ. ಓಕೆ, ಜ್ಞಾನದಲ್ಲಿ ಇವನು ಇಲ್ಲ ಅಂತ ಆಗಿಬಿಡ್ತದೆ. ಜ್ಞಾನದಲ್ಲಿ ಕರ್ತ ನಾನು, ಭೋಕ್ತ ನಾನು, ಮಾಡುವವನು, ಹೋಗುವವನು, ಬರುವವನು, ನೋಡುವವನು ಈ ನಾನು ಇಲ್ಲ. ಹೀಗಾಗಿ ಆಗಾಮಿಗಳು ಹೋಗಿ ಸಂಚಿತದಲ್ಲಿ ಕುಡ್ಕೊಳ್ಳೋದೇ ಇಲ್ಲ. ಯಾಕೆ ಅಂತಂದ್ರೆ ಆಗಾಮಿಗಳು ಈ ಜ್ಞಾನದಲ್ಲಿ ಇಲ್ಲೇ ಹೋಗ್ಬಿಡ್ತಾರೆ. ಹಲೋ ಅಂತ ಹೇಳಿದ್ರೆ ರೆಸ್ಪಾಂಡ್ ಮಾಡೋರು ಯಾರು ಇಲ್ಲೇ ಇಲ್ಲ, ಎಲ್ಲ ಸತ್ತೋಗಿರ್ತಾವೆ, ಎಲ್ಲ ಆಗಾಮಿಗಳು ಸತ್ತೋಗ್ತವೆ. ಇನ್ನು ಉಳಿತು ಪ್ರಾರಬ್ಧ. ಜ್ಞಾನಿಗೆ ಪ್ರಾರಬ್ಧ ಎಲ್ಲಿದು ಹುಚ್ಚ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲಿ ಪ್ರಾರಬ್ಧ ಅವನಿಗೆ? ಯಾವ ಪ್ರಾರಬ್ಧ ನೀವು ಮಾತಾಡ್ತೀರಾ? ಪ್ರಾರಬ್ಧ ಕಲ್ಪನಾ ಕುತಃ, ಎಲ್ಲಿದೆ ಪ್ರಾರಬ್ಧ ಕಲ್ಪನಾ? ಯಾಕೆಂದ್ರೆ ಶ್ರುತಿಗೆ ಸ್ಪಷ್ಟವಾಗಿ ಹೇಳ್ತದೆ, ನೀನು ಆತ್ಮಸ್ವರೂಪನೇ ಆಗಿದ್ದರಿಂದಾಗಿ ನಿನಗೆ ಪ್ರಾರಬ್ಧಗಳು ಇಲ್ಲ. ಮುಂದಿನ ಶ್ಲೋಕ, ಶರೀರಸ್ಯಾಪಿ ಪ್ರಾರಬ್ಧ ಕಲ್ಪನಾ ಭ್ರಾಂತಿರೇವ ಹಿ, ಅಧ್ಯಸ್ತಸ್ಯ ಕುತಸತ್ವಂ ಅಸತ್ವಸ್ಯ ಕುತೋ ಜನಿಹಿ, ಅಜಾತಸ್ಯ ಕುತೋ ನಾಶಃ, ಪ್ರಾರಬ್ಧಮಸತಃ ಕುತಃ. ಶರೀರಸ್ಯಾಪಿ ಪ್ರಾರಬ್ಧ ಕಲ್ಪನಾ ಭ್ರಾಂತಿರೇವ ಹಿ, ಅಧ್ಯಸ್ತಸ್ಯ ಕುತಃ ಸತ್ವಂ ಅಸತ್ವಸ್ಯ ಕುತೋ ಜನಿಹಿ, ಅಜಾತಸ್ಯ ಕುತೋ ನಾಶಃ, ಪ್ರಾರಬ್ಧಮಸತಃ ಕುತಃ. ಇದು ಬಹಳ ಬಹಳ ಚಂದದ. ನೀವೇನು ಹೇಳಿದ್ರಿ? ಈ ಶರೀರ ಪ್ರಾರಬ್ಧದಿಂದ ಜನಿತವಾದದ್ದು ಅಷ್ಟೇ ತಾನೇ ಹೇಳಿದ್ರು. ಶರೀರ ಪ್ರಾರಬ್ಧ ಕಲ್ಪನಾ. ಶರೀರ ಅನ್ನುವಂಥದ್ದು ಇದು ಪ್ರಾರಬ್ಧದಿಂದ ಪ್ರಾಪ್ತವಾದದ್ದು. ಕ್ಲೀನಾಗಿ ಅರ್ಥ ಮಾಡ್ಕೋ, ಪ್ರಾರಬ್ಧದಿಂದ ಪ್ರಾಪ್ತವಾದದ್ದು ಚೆನ್ನಾಗಿ ವಿಚಾರ ಮಾಡಿ ಹೇಳಬೇಕು. ಪ್ರಾರಬ್ಧದಿಂದ ಪ್ರಾಪ್ತವಾದಂತಹ ಶರೀರವು ಪ್ರಾರಬ್ಧದಿಂದಾಗಿ ಭ್ರಮಿಸಿದಂತಹ ಶರೀರ, ಭ್ರಮಿಸಿದ ಘಟವು ನಾಮರೂಪ, ಭ್ರಮಿಸಿದ ನಾಮರೂಪ ಘಟವು ಏನು ನಿಜವಾದ ಘಟವು. ಮತ್ತೆ ಈ ಶರೀರ ಆತ ಒಂದಂತೆ ಎರಡು ಬಿದ್ದು, ಹಾಗಾದ್ರೆ ಶರೀರ ಇದೆ ಅನ್ನೋದು ಒಂದು ಭ್ರಾಂತಿ. ಶರೀರ ಇದೆ ಅನ್ನೋದೇ ಒಂದು ಭ್ರಾಂತಿ. ಈ ಶರೀರಕ್ಕೆ ಪ್ರಾರಬ್ಧದ ಅನ್ನೋದು ಇನ್ನೊಂದು ಭ್ರಾಂತಿ. ಶರೀರಸ್ಯ ಪ್ರಾರಬ್ಧ ಕಲ್ಪನಾ ಭ್ರಾಂತಿ ಏವ. ದೊಡ್ಡ ಘಟ, ದೊಡ್ಡ ಘಟ, ಚಿಕ್ಕ ಘಟ, ದಪ್ಪವಾದಂತ ಘಟ, ತಿಳುವಾದ ಘಟ. ಘಟ ಅನ್ನೋದೇ ಭ್ರಮ ಅರ್ಥ ಆಗಿರುತ್ತೆ. ದೊಡ್ಡ ಘಟ ಆ ಘಟದ ಪ್ರಾರಬ್ಧ, ದಪ್ಪ ಘಟ ಈ ಘಟದ ಪ್ರಾರಬ್ಧ, ಕಪ್ಪು ಘಟ ಅದರ ಪ್ರಾರಬ್ಧ. ಘಟ ಅನ್ನೋದೇ ಒಂದು ಭ್ರಮ. ಅದಕ್ಕೆ ನೀವೆಲ್ಲ ಪ್ರಾರಬ್ಧ ಭ್ರಾಂತಿ ಇದೆ. ನೀವು ಶರೀರಸ್ಯ ಪ್ರಾರಬ್ಧ ಕಲ್ಪನಾ ಭ್ರಾಂತಿ ಹೇಗೆ ಅಂತ ಕೇಳ್ತಿರೋ, ಅಧ್ಯಸ್ತಸ್ಯ ಶರೀರವು ಅಧ್ಯಸ್ತವಾಗಿದೆ, ಶರೀರವು ಆರೋಪಿತವಾಗಿದೆ. ಹಗ್ಗದಲ್ಲಿ ಹಾವು ಹೇಗೆ ಆರೋಪಿತವಾಗಿದೆ ಹಾಗೆ ಶರೀರವು ಆರೋಪಿತವಾಗಿದೆ. ಇಂತಹ ಆರೋಪಿತವಾದ ಭ್ರಮಿತವಾದ ಶರೀರಕ್ಕೆ ಅಸತ್ತಸ್ಯ ಇಲ್ಲವೇ ಇಲ್ಲವಾದ ಶರೀರಕ್ಕೆ ಜನಿಗೆ ಕುತಃ ಜನ್ಮ ಎಲ್ಲಿದೆಯಪ್ಪ ಇದಕ್ಕೆ? ರದ್ದ ಸರ್ಪಕ್ಕೆ ಜನ್ಮ ಇದೆಯಾ ಇದೆ ಅಂತ ಹೇಳ್ರಿ, ಹೆಂಗ್ ಸಿಗುತ್ತೆ ನೋಡ್ರಿ ನಿಮಗೆ. ರಜ್ಜು ಸರ್ಪಕ್ಕೆ ಜನ್ಮ ಇದೆಯಾ? ಇದೆ ಅಂತ ಹೇಳಿದರೆ ಅದಕ್ಕೆ ನಾಶ ಇಲ್ಲ ಅಂತ ಆಗ್ತದೆ. ರಜ್ಜು ಸರ್ಪಕ್ಕೆ ಜನ್ಮ ಇದೆ ಅಂತಲೇ ಹೇಳಿದ್ದಾದರೆ ಜಡದಿಂದ ಚೇತನವು ಹುಟ್ಟಿಕೊಂಡು ಅಂತ ಆಗ್ತದೆ. ರಜ್ಜು ಜಡ, ಸರ್ಪ ಚೇತನ, ಜಡದಿಂದ ಚೈತನ್ಯ ಹುಟ್ಟು ಅಂತ ಆಗ್ತದೆ. ರಜ್ಜು ಸರ್ಪ ಇದೆ ಅಂತ ನೀವು ಹೇಳಿದ್ದೆ, ಆದರೆ ರಜ್ಜು ಒಂದು ಕಡೆ ಇದೆ ಸರ್ಪ ಇನ್ನೊಂದು ಕಡೆ ಇದೆ ಅಂತ ಆಗ್ತದೆ. ರಜ್ಜು ಬಿಟ್ಕೊಟ್ ಸರ್ಪ ಇದೆಯೋ, ರಜ್ಜು ಎಲ್ಲಿದೆಯೋ ಅಲ್ಲೇ ಸರ್ಪ ಇದೆಯೋ, ಹಗ್ಗ ಬಿಟ್ಕೊಟ್ ಬೇರೆ ಕಡೆ ಸರ್ಪ ಇದೆಯೋ, ಹಗ್ಗ ಇದ್ದಲ್ಲೇ ಸರ್ಪ ಇದೆಯೋ, ಅದು ಜನ್ಮಿಸಿದ ಸರ್ಪ ಅಂತ ನೀವು ಅನ್ರಿ, ಇಷ್ಟೆಲ್ಲ ಪ್ರಾಬ್ಲಮ್ ಬರ್ತಾವ ನಿಮಗೆ. ಸರ್ಪ ಹುಟ್ಟೇ ಇಲ್ಲ, ಹುಟ್ಟದೇ ಇರುವ ಸರ್ಪಕ್ಕೆ ಭ್ರಮ ಪ್ರಾರಬ್ಧ ಎಲ್ಲಿದು? ಹುಟ್ಟದೇ ಇರುವ ಸರ್ಪಕ್ಕೆ ಪ್ರಾರಬ್ಧ ಎಲ್ಲಿದು? ಹಾಗೆ ಹುಟ್ಟದೇ ಇರುವ ಈ ಶರೀರಕ್ಕೆ ಯಾವ ಪ್ರಾರಬ್ಧ ನೀವು ಮಾತಾಡ್ತೀರಾ? ಪ್ರಾರಬ್ಧಂ ಕುತಃ ಕುತಃ ಜನೇ ಕುತಃ ಅಸತ್ಯ, ಯಾವುದಕ್ಕೆ ತನ್ನದೇ ಆದ ಸ್ವತಂತ್ರವಾದ ಅಸ್ತಿತ್ವವೇ ಇಲ್ಲವೋ ಹೇಳಿ ನೋಡೋಣ. ರಜ್ಜು ಸರ್ಪಕ್ಕೆ ತನ್ನದೇ ಆದಂತಹ ಸ್ವತಂತ್ರವಾದ ಅಸ್ತಿತ್ವ ಇದೆಯಾ? ಆ ರಜ್ಜು ಸರ್ಪ ಯಾರನ್ನ ಅವಲಂಬಿಸಿದೆ? ರಜ್ಜುವನ್ನ ಅವಲಂಬಿಸಿದೆ. ರಜ್ಜು ಎಷ್ಟು ದಪ್ಪ ಅಷ್ಟೇ ದಪ್ಪ ಆ ಸರ್ಪ ಇದೆ. ರಜ್ಜು ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಆ ಸರ್ಪ ಇದೆ. ಆ ಸರ್ಪ ಪೂರ್ತಿ ರಜ್ಜುವನ್ನೇ ಅವಲಂಬಿಸಿದೆ, ಸ್ವತಂತ್ರವಾಗಿಲ್ಲ. ಅಂದ ನಂತರ ನೀವು ಅದಕ್ಕೆ ಸಾವನ್ನ ಹೇಗೆ ನೀವು ತೋರಿಸ್ತೀರಿ? ಹಗ್ಗದ ಜ್ಞಾನ ಆದ ಮೇಲೆ ಹಾವು ಸತ್ತೋಯಿತೋ, ಹಗ್ಗ ಮಾತ್ರ ಉಳಿತು. ಮತ್ತೆ ನನ್ನ ಶಬ್ದ ಕ್ಲೀನ್ ಆಗಿ ನಾನು ವಿಚಾರ ಮಾಡ್ಬೇಕಂತ ಹೇಳ್ಬೇಕಾದ್ರೆ, ಹಾವು ಸತ್ತೋಯಿತೋ, ಹಗ್ಗದ ಜ್ಞಾನದಲ್ಲಿ ಹಗ್ಗ ಮಾತ್ರ ಉಳಿತು. ಹಾವೇನಾಯ್ತು? ಅಷ್ಟೇ ನಾವು ಹೇಳ್ತಾ ಇದ್ದದ್ದು, ನಾವು ಹೇಳ್ತಾ ಇದ್ದ ಅಷ್ಟೇ. ಸ್ವರೂಪದ ಜ್ಞಾನದ ಸ್ಪಷ್ಟತೆಯಲ್ಲಿ ಶರೀರ ಇದ್ದಿದ್ದೇ ಇಲ್ಲ, ಶರೀರ ನಾಶ ಆಗುವ ಅವಶ್ಯಕತೆಯೂ ಇಲ್ಲ. ಜ್ಞಾನಾನಂತರ ಈ ಶರೀರದ ನಾಶವಾಗೋಗುತ್ತದೆ. ಎಲ್ಲ ನಾಶ ಆಗ್ತದ? ನೀ ನಾಶ ಆಗ್ತದೆ, ಸರ್ಪವು ನಾಶವಾಗುತ್ತದೆ ಅಂತ ಒಪ್ಕೊಂಡ್ಬಿಟ್ಟು ಅಂತಂದ್ರೆ, ಮೂಗುಟ್ಟು ಬಿಟ್ಟು ಅಂತಂದ್ರೆ, ಸರ್ಪ ಇತ್ತು ಅಂತ ನೀ ಸತ್ಯವಾಗಿ ಇತ್ತು ಅಂತ ಒಪ್ಕೊಂಡಂಗೆ ಆಗ್ತದೆ. ಸರ್ಪ ಇರೋದು ಸತ್ಯವಾಗಿ ಇತ್ತು ಅಂತ ಆಗಿದ್ದಾದ್ರೆ ಸರ್ಪದ ನಾಶ ಹೆಂಗಾಗ್ತದೆ? ರಜ್ಜುವಿನ ಎಚ್ಚರದಲ್ಲಿ ಸರ್ಪ ಇರ್ತದ ಅಂತಲೂ ಹೇಳಬೇಡ್ರಿ, ಇರೋದಿಲ್ಲ ಅಂತಲೂ ಹೇಳಬೇಡ್ರಿ. ಅಲ್ಲಿ ರಜ್ಜು ಮಾತ್ರ ಇದೆ, ಸ್ಪಷ್ಟ ಸ್ವರೂಪದಲ್ಲಿ ಆತ್ಮನೇ ಎನ್ನುವುದು ಸ್ಪಷ್ಟವಾದ ಆ ಕ್ಷಣದಲ್ಲಿ ಕುತಃ ನಾಶ. ಯಾಕಂದ್ರೆ ಅಜಾತಸ್ಯ ಅಸತಃ, ಹುಟ್ಟದೇ ಇರುವಂತಹದ್ದು ಮಿಥ್ಯಾ ಆಗಿರುವಂತಹದ್ದಕ್ಕೆ ಕುತಃ ಪ್ರಾರಬ್ಧಂ, ಎಲ್ಲಿಯ ಪ್ರಾರಬ್ಧ? ಪ್ರಾರಬ್ಧ ಎಲ್ಲಿಂದ ಬಂದಿದ್ದೀರು? ಎಲ್ಲಿಂದ ಬಂದ್ರಿ ಪ್ರಾರಬ್ಧ? ಅಜ್ಞಾನಿಗಳ ಲೆಕ್ಕಾಚಾರದಲ್ಲಿ ಸಂಚಿತ ಪ್ರಾರಬ್ಧ ಆಗಾಮಿಗಳು ಕೈ ಮುಗಿರಿ. ಅಜ್ಞಾನಿಗಳ ಅಕೌಂಟಿನಲ್ಲಿ ಇವೆಲ್ಲ ಶಬ್ದಗಳ ಪ್ರಯೋಗ. ಅಜ್ಞಾನದ ಅಕೌಂಟ್ನಲ್ಲಿಯೇ ಜೀವಾತ್ಮನ ಪ್ರವೇಶ, ಅಜ್ಞಾನದ ಅಕೌಂಟ್ನಲ್ಲಿಯೇ ಅವನ ಕರ್ಮ ಪ್ರವೇಶ, ಅಜ್ಞಾನದ ಅಕೌಂಟ್ನಲ್ಲಿಯೇ ಕರ್ತ ಭೋಕ್ತ ಪ್ರವೇಶ. ಈ ಅಜ್ಞಾನಿಗಳು ಈ ದೇಹಕ್ಕೆ ಪ್ರಾರಬ್ಧವನ್ನು ಕಲ್ಪಿಸಿದ್ದಾರೆ. ಆತ್ಮನನ್ನ ತಿಳಿಯದೇ ಇದ್ದವರ ಲೆಕ್ಕಾಚಾರ ಪ್ರಾರಬ್ಧ ಸಂಚಿತ ಆಗಾಮಿ ಹೋಗು ಲೆಕ್ಕ ಇದು. 400 ಜನ್ಮ ಲೆಕ್ಕ ಇತ್ತಂತ ಒಬ್ಬ ಮಹಾತ್ಮ. ಹೋದ ಜನ್ಮ ಏನಾಗಿದ್ದೆ, ಅದರಿಂದ ಜನ್ಮ ಏನಾಗಿದ್ದೆ, ಅದರಿಂದ ಜನ್ಮ ಏನಾಗಿತ್ತು, 10 ವರ್ಷದ ಹುಡುಗಿದ್ದಾಗ ನಾ ಏನೇನು ಮಾಡಿದೆ ಅನ್ನೋದು ಜ್ಞಾಪಕ ಮಾಡ್ಕೊಂಡ್ರೊಳಗ ನಾವು ಹೈರಾಣ ಆಗಿ ಹೋಗ್ಬಿಡ್ತೀವಿ. ಅವ್ನು 400 ಜನ್ಮದ ಲೆಕ್ಕ ಇಟ್ಟಿದ್ನಂತ, ಆನೆ ಆದದ್ದು, ತಿಮಿಂಗಳಾದದ್ದು, ಮೀನಾದದ್ದು, ಕೋತಿ ಆದದ್ದು, ಜಿಂಕೆ ಆಗಿದ್ದು. ನಿನ್ನೆಯ ಕಾಲವನ್ನ ಅಳಿಸಿ ಹಾಕಿದವನು ನಾಳಿನ ಕಾಲದ ಚಿಂತನೆಯನ್ನ ಮಾಡದೇ ಇದ್ದವನು ಇಂದಿನ ಜೀವನದ ಭ್ರಮೆಯನ್ನ ಗುರುತಿಸಿದವನು ಅವನಿಗೆ ಯಾವ ಪ್ರಾರಬ್ಧ, ಯಾವ ಸಂಚಿತ, ಯಾವ ಆಗಾಮಿ ನೀವು ಲೆಕ್ಕ ಹಾಕ್ತೀರಿ? ಗತಿಸಿ ಹೋದ ಕಾಲವನ್ನು ಅಳಿಸಿ ಆಗಿಬಿಟ್ಟಿದ್ದಾನೆ. ಬರದಿರುವ ನಾಳಿನ ಕಾಲದ ಬಗ್ಗೆ ಅವನಿಗೆ ಯಾವ ಚಿಂತೆಯೂ ಇಲ್ಲ. ಇಂದಿನ ಈ ಕ್ಷಣದ ಈ ಕಾಲವನ್ನ ಭ್ರಮೆ ಎಂದು ಅವನು ಗುರುತಿಸಿಬಿಟ್ಟಿದ್ದಾನೆ. ಈ ಜ್ಞಾನಿಗೆ ಆಗಾಮಿ ಸಂಚಿತಗಳು ಪ್ರಾರಬ್ಧಗಳು ಎಲ್ಲಿವೆ ಇವೆ ಅಂತಿರೋ ಅಜ್ಞಾನಿಯ ಲೆಕ್ಕಾಚಾರದಲ್ಲಿ, ಜ್ಞಾನಿಯ ಲೆಕ್ಕಾಚಾರದಲ್ಲಿ ಹೇಳಿ ಏನೇನು ಹೋಯ್ತು? ಈಗ ಸಂಚಿತವೂ ಹೋಯ್ತು, ಆಗಾಮಿಯೂ ಹೋಯ್ತು, ಪ್ರಾರಬ್ಧ ಇದ್ದು ನೋಡ್ರಿ ಅದನ್ನ ಹೋದ್ರು ಇದ್ದು ಮತ್ತೊಂದೇ ಇದಿರಲ್ಲ ಇದ್ದಂತಿದ್ದು ಹೋದಂತ ಹೋದ್ರು ಮೊದಲು ಇಲ್ಲ ಈ ಕ್ಷಣನೂ ಇಲ್ಲ ಹೇಳೋನು ಇಲ್ಲ ಕೂತ್ಕೊಂಡು ಕೇಳೋನು ಇಲ್ಲ ಇರುವುದು ಬ್ರಹ್ಮ ಮಾತ್ರ. ಆ ಉಚ್ಚ ಮಟ್ಟದಲ್ಲಿ ಸ್ಪಷ್ಟವಾಗಬೇಕು. ಜ್ಞಾನೇನ್ ಜ್ಞಾನೇನ ಜ್ಞಾನ ಕಾರ್ಯಸ್ಯ ಏನು ಏನೋ ಶಬ್ದ ಹಾಕಿದ್ರೆ ನಿಮಗೆ ಏನಂತಿದೆ ನಿಮ್ದ್ರೊಳಗೆ ಜ್ಞಾನೇನ ಆತ್ಮ ಅನ್ನೋಂಗಿರೋ ಕೇಳಿಸ್ದಂಗೆ ಜ್ಞಾನೇನ ಜ್ಞಾನ ಕಾರ್ಯಸ್ಯ ಸಮೂಲಸ್ಯ ಲಯೋ ಯದಿ ತಿಷ್ಠತ್ಯಯಂ ಕಥಂ ದೇಹಃ ಇತಿ ಶಂಕಾವತೋ ಜಡಾನ್ ಸಮಾಧಾತುಂ ಬಾಹ್ಯದೃಷ್ಟ್ಯಾ ಪ್ರಾರಬ್ಧಂ ವದತಿ ಶ್ರುತಿಃ. ಯದಿ ಸಣ್ಣ ಸಂದೇಹ ಜ್ಞಾನೇನ ಸಮೂಲಸ್ಯ ಅಜ್ಞಾನ ಕಾರ್ಯಸ್ಯ ಲಯಃ ಸಮೂಲವಾಗಿ ಮೂಲಸಹಿತವಾಗಿ ಅಜ್ಞಾನ ಕಾರ್ಯವು ಅಜ್ಞಾನ ಕಾರ್ಯವು ಸಮೂಲವಾಗಿ ಮೂಲಸಹಿತವಾಗಿ ಜ್ಞಾನದಿಂದ ನಾಶವೇ ಆಗಿದ್ದಲ್ಲಿ ಸಮೂಲ ಅಜ್ಞಾನವೇ ಸಮೂಲ ಅಜ್ಞಾನವೇ ಮೂಲ ತಾನೇ. ಕರ್ಮಕ್ಕೆ ಮೂಲ ಅಜ್ಞಾನ, ಹುಟ್ಟಿಗೆ ಮೂಲ ಅಜ್ಞಾನ, ಪ್ರಾರ್ಥಿಗೆ ಮೂಲ ಅಜ್ಞಾನ, ಎಲ್ಲದಕ್ಕೂ ಅಜ್ಞಾನವೇ ಮೂಲ. ಆ ಅಜ್ಞಾನ ಎನ್ನುವುದು ಮೂಲ ಸಹಿತವಾಗಿ ನಾಶವಾಗುವುದು ವಾಗಿದ್ಯ ಆದಲ್ಲಿ ಈ ಶರೀರ ಇನ್ನೂ ಯಾಕೆ ಹಾಗಾದ್ರೆ ಈ ಸಂದೇಹವನ್ನ ವ್ಯಕ್ತಪಡಿಸಿದವರು ಎಡವಿದ್ದಾರೆ. ಅವ್ರು ಎಲ್ಲಿ ಎಡವಿದ್ದಾರೆ ಅಂತ ನೀವು ಗುರುತಿಸ್ಬೇಕು. ಇವರು ಸಂದೇಹವನ್ನ ವ್ಯಕ್ತಪಡಿಸಿದ್ದಾರೆ ಏನಂತ, ಈಗ ಪ್ರಾರಬ್ಧ ಸಂಚಿತ ಆಗಾಮಿ ಎಲ್ಲವುಗಳು ಕೂಡ ಮೂಲ ಸಹಿತವಾಗಿ ಅಜ್ಞಾನ ನಾಶವಾಗುವ ಜೊತೆಗೆ ಅವೆಲ್ಲವೂ ನಾಶವಾಗಿ ಹೋಗಿದ್ದಾದರೆ ಇನ್ನೂ ಶರೀರ ಯಾಕಿದೆ? ಜ್ಞಾನಿಗಳ ಶರೀರ ಇನ್ನೂ ಯಾಕಿದೆ? ತಪಸ್ವಿಗಳ ಶರೀರ ಇನ್ನೂ ಯಾಕಿದೆ? ಕಥಂ ಅಯಂ ಶರೀರ ಅಯಂ ದೇಹ ತಿಷ್ಟತೆ, ಎಲ್ಲ ಮೂಲವಾಗಿ ನಾಶವಾಗಿ ಹೋದ ಮೇಲೆ ಈ ಶರೀರ ಆದರೂ ಹೇಗಿರಲಿಕ್ಕೆ ಸಾಧ್ಯ? ಇತಿ ಶಂಕಾವತಃ ಈ ಪ್ರಕಾರ ಸಂದೇಹವನ್ನು ವ್ಯಕ್ತಪಡಿಸಿದ್ದೆ ಆದರೆ ಶಂಕಾವತಃ ಇತಿ ಶಂಕಾವತಃ ಈಗ ನಿಮ್ಗೆ ಗೊತ್ತಾಯ್ತಲ್ಲೋ ಇಷ್ಟು ಮೇಲೆ ತಿಳ್ಕೋಬೇಕು. ಇದು ಜ್ಞಾನಿಗಳಲ್ಲಿ ಪ್ರಶ್ನೆ ಇಲ್ಲ, ಪ್ರಶ್ನಿಸಿದವರಲ್ಲಿ ಜ್ಞಾನ ಇಲ್ಲ. ಅರ್ಥಾತ್ ಇದು ಅಜ್ಞಾನಿಗಳ ಪ್ರಶ್ನೆ. ಯಾವ ಪರಿ ತೊಡೋದು ನೋಡೋದು ಇದು ಅಜ್ಞಾನಿಗಳ ಪ್ರಶ್ನೆ, ಜ್ಞಾನಿಗಳ ಪ್ರಶ್ನೆ ಅಲ್ಲ. ಆ ಅಜ್ಞಾನಿಗಳನ್ನು ಸಮಾಧಾನ ಮಾಡಲಿಕ್ಕಾಗಿ ಬಾಹ್ಯದೃಷ್ಟ್ಯ ಪ್ರಾರಬ್ಧಂ ವದತಿ, ಔಪಚಾರಿಕವಾಗಿ ಪ್ರಾರಬ್ಧವನ್ನು ಮಾತಾಡುತ್ತೇವೆ. ಅನ್ಯಥಾ ಔಪಚಾರಿಕವಾಗಿ ಪ್ರಾರಬ್ಧವನ್ನು ಮಾತಾಡ್ತೇವೆ ವಿನಃ ಪ್ರಾರಬ್ಧವು ವಾಸ್ತವಿಕವಾಗಿ ಇದೆ ಅನ್ನುವ ಅರ್ಥ ಅಲ್ಲ. ಏಕೆಂದರೆ ಶರೀರವು ಇನ್ನೂ ಇದೆ ಅಂತ ಯಾರು ಹೇಳ್ತಾರೆ? ಈ ಶರೀರನೇ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿತ್ತು ಇವಾಗ ಆತ್ಮನಿಗೆ. ಇಂದಿನ ಶರೀರಗಳು ಇದ್ದು ಹಾಗಾದರೆ ಅಥವಾ ನೀವು ಉತ್ತರ ಕೊಡ್ರಿ. ನಾನು ನೀರೇ ಅನ್ನುವ ಸ್ಪಷ್ಟವಾದ ಜ್ಞಾನವಾದ ನಂತರ ಆ ನೀರಿಗೆ ನಾನು ನೀರೇ ನೀರು, ನಾನು ತೆರೆ ಅಲ್ಲ, ನಾನು ತೆರೆ ಅಲ್ಲ, ನಾನು ನೀರೇ ನೀರು ಅಂತ ಸ್ಪಷ್ಟವಾದ ನೀರಿಗೆ ಹಿಂದೆ ತೆರೆ ಆಗಿದ್ದೆ ಅಂತ ಅನಿಸ್ತದ? ಗತಕಾಲದಲ್ಲಿ ಗತಕಲ್ಪದಲ್ಲಿ ನಾನು ತೆರೆ ಆಗಿದ್ದೆ ಅಂತ ಅನಿಸ್ತದ? ನಾನು ಎಂದೆಂದೂ ತೆರೆ ಆಗೇ ಇಲ್ಲ, ಮುಂದೆ ಬಹುಶಃ ತೆರೆ ಆಗಬಹುದು. ಭವಿಷ್ಯದಲ್ಲಿಯೂ ತೆರೆಯ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ನಾವು ತೆರೆಯ ವಿಷಯವನ್ನು ಮಾತಾಡ್ತಾ ಇದ್ದೇವೆ ಅಂತಂದ್ರೆ ಔಪಚಾರಿಕವಾಗಿ ವಾಸ್ತವಿಕವಾಗಿ ಸ್ಪಷ್ಟ ಇದೆ. ನೀರು ಬಿಟ್ಟರೆ ಇನ್ನೊಂದು ಏನೂ ಇಲ್ಲ, ಇದೆ ಸತ್ಯ. ನೀರು ಬಿಟ್ಟರೆ ಇನ್ನೊಂದು ಏನಿದೆ? ಬಂದ್ಗಡೆ ಬರ್ತದೆ, ಪ್ರಾರಬ್ಧಂ ತು ಇಹ ಭುಜ್ಯತಾ, ಜ್ಞಾನಾನಂತರ ಪ್ರಾರಬ್ಧವನ್ನು ಇಲ್ಲೇ ಅನುಭವಿಸಬೇಕಾಗ್ತದೆ. ನೋಡಿ ಹೇಳಿದ್ದಿಲ್ಲ ನಿಮಗೆ, ಪ್ರಾರ್ಥನೆ ಮಾತಾಡ್ತಾ ಇದ್ದಾರೆ ನೋಡಿ. ಪ್ರಾರಬ್ಧವಶವಾಗಿ ಆಶ್ರಮವನ್ನು ಕಟ್ತಾರೆ, ಪ್ರಾರಬ್ಧವಶವಾಗಿ ಪೀಠಾಧಿಪತಿ ಆಗ್ತಾರೆ, ಪ್ರಾರಬ್ಧವಶವಾಗಿ ಪೀಠ ತ್ಯಾಗ ಮಾಡ್ತಾರೆ, ಎಲ್ಲ ಪ್ರಾರಬ್ಧವಶ ತಾನೆ. ಅಂದ್ರೆ ಜ್ಞಾನಿಯು ಪ್ರಾರಬ್ಧವಶವಾಗಿದ್ದಾನೆ ಅಂತ ಒಪ್ಕೊಳ್ತೀರಾ? ಹಾಗಾದ್ರೆ ಜ್ಞಾನಿಯು ಪ್ರಾರಬ್ಧ ಮಾತ್ರ ವಶವಾಗಿದ್ದಾನೆ ಸ್ವಾಮಿ, ಸಂಚಿತ ಆಗಾಮಿಗಳನ್ನು ನಾಶ ಮಾಡಿಕೊಂಡಿದ್ದಾನೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನಾವು ಪ್ರಶ್ನೆ ಕೇಳಬೇಕಾಗ್ತದೆ, ಆಗಾಮಿ ಸಂಚಿತಗಳು ಯಾರಿಗೆ ನಾಶವಾಗಿವೆ? ಜ್ಞಾನಿ ಯಾರು? ಅಜ್ಞಾನ ಇಟ್ಕೊಂಡವರಿಗೋ ಅಜ್ಞಾನ ಕಳ್ಕೊಂಡವರಿಗೋ? ಪ್ರಾರಬ್ಧ ಅಜ್ಞಾನವನ್ನು ಇಟ್ಕೊಂಡವ್ರಿಗೋ ಕಳ್ಕೊಂಡವ್ರಿಗೋ? ಇಟ್ಕೊಂಡವರಿಗೆ. ಅಜ್ಞಾನ ಇಟ್ಕೊಂಡವರಿಗೆ ಪ್ರಾರಬ್ಧ, ಅಜ್ಞಾನ ಕಳ್ಕೊಂಡವರಿಗೆ ಆಗಾಮಿ ಸಂಚಿತ ಇಲ್ಲ ಅಂತ ನೀವು ಹೇಳಿದ್ದಾದರೆ, ಈಗ ಅಜ್ಞಾನವನ್ನು ಕಳೆದುಕೊಂಡವನು ಸಂಚಿತ ಆಗಾಮಿಗೆ ಅಷ್ಟೇ 66% ಅಷ್ಟೇ ಕಳ್ಕೊತಾನೆ ಅಜ್ಞಾನ. ಸ್ವಾಮಿ 66% ಹಗ್ಗನೇ ಅಂತ ಸ್ಪಷ್ಟ ಆಗಿದೆ, ಇನ್ನು 33% ಹಾವಿದ್ರು ಇರ್ಬೋದಲ್ಲ. ಹಾಗಾಗ್ತದೆ ನೀವು ಹೇಳೋದು. ಪ್ರಾರಬ್ಧವೂ ಇಲ್ಲ ಇಲ್ಲ, ಔಪಚಾರಿಕವಾಗಿ ಲೆಕ್ಕ ಮಾಡ್ತೇವಷ್ಟೇ ಪ್ರಾರಬ್ಧವನ್ನು, ಔಪಚಾರಿಕವಾಗಿ ಏನೋ ಆಟ ಕೊಟ್ಟು ಲೆಕ್ಕಿಸ್ತಿಲ್ಲ. ಪ್ರಾರಬ್ಧಂ ವದತಿ ಶ್ರುತಿ, ಔಪಚಾರಿಕವಾಗಿ ಶ್ರುತಿ ಹೇಳುತ್ತದೆ, ವಾಸ್ತವಿಕವಾಗಿ ಇಲ್ಲ. ವೇದಾಂತ ಸಿದ್ಧಾಂತ ನಿರುಕ್ತಿರೇಷ, ವೇದಾಂತ ಸಿದ್ಧಾಂತ ನಿರುಕ್ತಿರೇಷ, ಬ್ರಹ್ಮೈವ ಜೀವಂ ಜೀವ ಸಕಲಂ ಜಗಚ್ಚ ಅಖಂಡ ರೂಪಸ್ಥಿತಿರೇವ ಮೋಕ್ಷ ಬ್ರಹ್ಮದ್ವಿತೀಯೇ ಶ್ರುತಯ ಪ್ರಮಾಣ ವೇದಾಂತ ಸಿದ್ಧಾಂತ ನಿರುಕ್ತಿರೇಷ ಬ್ರಹ್ಮೈವ ಜೀವ ಸಕಲಂ ಜಗಚ್ಚ ಅಖಂಡ ರೂಪಸ್ಥಿತಿರೇವ ಮೋಕ್ಷ ಅಖಂಡ ರೂಪಸ್ಥಿತಿರೇವ ಮೋಕ್ಷ ಬ್ರಹ್ಮದ್ವಿತೀಯೇ ಶ್ರುತಯ ಪ್ರಮಾಣ ಜೀವ ಜಗತ್ ಸಕಲಂ ಚ ಬ್ರಹ್ಮೈವ ಪೂರಾ ವಿವೇಕ ಚೂಡಾವಣೆಯ ತಾತ್ಪರ್ಯ ಜೀವ ಜಗತ್ ಸರ್ವಂ ಬ್ರಹ್ಮೈವ ನಾನೊಪ್ಪನೇ ಬ್ರಹ್ಮಲ್ಲ ಇರೋದೆಲ್ಲವೂ ಬ್ರಹ್ಮವೇ ಕೇಳೋರಿದ್ದಾರೆ ಅಂತ ನಾನು ಬ್ರಹ್ಮ ಅಂತ ಹೇಳಬೇಕಾಗಿದೆ ಕೇಳೋರು ಯಾರೂ ಇಲ್ಲ ಅಂದ್ರೆ ನಾನು ಬ್ರಹ್ಮ ಅಂತ ಯಾರು ಹೇಳೋ ಆ ನಾನು ಶಬ್ದ ಔಪಚಾರಿಕವಾಗಿ ಬಳಸಿದ್ದು ಶ್ರೋತೃಗಳ ದೃಷ್ಟಿಯಿಂದ ಬಳಸಿದ್ದು ಜೀವ ಜಗತ್ ಸರ್ವಂ ಬ್ರಹ್ಮೈವ ಎಲ್ಲವೂ ಬ್ರಹ್ಮವೇ ಅನ್ನುವ ಸುಸ್ಪಷ್ಟವಾದ ವಿಸ್ಪಷ್ಟವಾದ ಈ ಜ್ಞಾನವೇ ಮೋಕ್ಷ. ಈ ಜ್ಞಾನವೇ ಮೋಕ್ಷ. ಇಲ್ಲ ಸ್ವಾಮಿ, ನೀವು ಯಾಕೋ ತಪ್ತಾ ಇದ್ದೀರಿ. ಈ ಜ್ಞಾನ ಆದ ಮೇಲೆ ಅವನು ಬ್ರಹ್ಮಲೋಕಕ್ಕೆ ಹೋಗಿ ಇವನಿಗೆ ಜ್ಞಾನ ಆಗಿದೆ ಅಂತ ಸೀಲ್ ಹಾಕ್ಸೋದ. ಇವನಿಗೆ ಜ್ಞಾನ ಆಗಿದೆ, ಯಾಕಂದ್ರೆ ಇಲ್ಲಿ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಗುರುಗಳಿಗೂ ಆಗುದಿಲ್ಲ, ಶಿಷ್ಯನಿಗೆ ತಗೊಳಿಕ್ಕೂ ಆಗುದಿಲ್ಲ. ಯಾಕಂದ್ರೆ ಗುರುಗಳಿಗೆ ಅವ್ರ ಗುರುಗಳು ಸರ್ಟಿಫಿಕೇಟ್ ಕೊಟ್ಟಿರುವುದಿಲ್ಲ. ಆದರೆ ಜ್ಞಾನ ಆಗಿದೆಯೋ ಇಲ್ಲೋ ಅನ್ನೋದು ಅದು ಬ್ರಹ್ಮನಿಗೆ ಸ್ಪಷ್ಟ ಆಗಿರ್ತದೆ. ನೀವು ವಸ್ತ್ರ ದಾಟಿ ಒಳಗೆ ಹೋಗ್ತಾ ಇದ್ದಂತೆ ಹಿಂಗೆ ನೋಡ್ತಾನ, ಮುಕ್ತ, ಆವಾಗ ಅವನಿಗೆ ಮೋಕ್ಷ ಆಗ್ತದೆ. ಇಲ್ಲೆಂಗೆ ಮೋಕ್ಷ ಆಗ್ತದೆ ಅವನಿಗೆ ಅಂತ ವಾದ ಹಾಕಿದರೆ ಅದು ನಡೆಯೋದಿಲ್ಲ. ಯಾಕೆ? ಜ್ಞಾನವೇ ಮೋಕ್ಷ. ಜ್ಞಾನದಿಂದ ನಂಬರ್ ಒನ್, ಜ್ಞಾನದಿಂದ ಮೋಕ್ಷ ಅಂದ್ರೆ ಮೋಕ್ಷ ಎನ್ನುವುದು ಜ್ಞಾನದ ಫಲ ಅಂತ ಸಿದ್ಧಾರ್ಥ. ಮೋಕ್ಷ ಎನ್ನುವುದು ಜ್ಞಾನದ ಫಲ ಅಂತ ಆಗಿದ್ದಾದ್ರೆ ಜ್ಞಾನ ಇದೊಂದು ಕರ್ಮ ಅಂತ ಸಿದ್ಧವಾಗ್ತದೆ. ಜ್ಞಾನ ಇದು ಕರ್ಮ ಅಲ್ಲ, ಇದು ಥಿಯರಿನೂ ಅಲ್ಲ, ಇದು ಪ್ರಾಕ್ಟೀಸೂ ಅಲ್ಲ, ಇದು ಥಿಯರಿನೂ ಅಲ್ಲ. ನಾಲೆಡ್ಜ್ ಇಸ್ ನಾಲೆಡ್ಜ್. ಜ್ಞಾನವು ಜ್ಞಾನ ಮಾತ್ರ. ಪ್ರಜ್ಞಾನಂ ಬ್ರಹ್ಮ, ವಿಜ್ಞಾನಂ ಬ್ರಹ್ಮ, ಜ್ಞಪ್ತಿ ಬ್ರಹ್ಮ, ಇವೆಲ್ಲ ಅಮೋಘವಾದ ಶಬ್ದಗಳನ್ನು ಪ್ರಯೋಗ ಮಾಡಿದ ಉಪನಿಷತ್. ಅರಿವೇ ಬ್ರಹ್ಮ, ಎಚ್ಚರವೇ ಬ್ರಹ್ಮ. ಅದೇ ಮೋಕ್ಷ. ಏನು ಮೋಕ್ಷ? ಏನು ಇದೆಯೋ ಎಲ್ಲವೂ ಈಶ್ವರ, ಎಲ್ಲವೂ ಬ್ರಹ್ಮ ಮಾತ್ರ. ಸ್ಪಷ್ಟ ಆಗಿದೆ ನಿನಗೆ? ಇಲ್ಲ ಸ್ವಾಮಿ. ಈ ಜಗತ್ತಿನೊಳಗೆ ಜಡ ಚೇತನಗಳು ಅಂತ, ಚೇತನವೆಲ್ಲವೂ ಬ್ರಹ್ಮ. ಈ ಪರ್ವತ, ಈ ಬಂಡೆ, ಬಳ್ಳಾರಿ ಬಂಡೆ ಗುಡ್ಡ ಇವು ಯಾವ ಬ್ರಹ್ಮ ಅಲ್ಲ. ಯಾಕೆ ಇವು ಜಡ, ಆದ್ರಿಂದ ಅಬ್ರಹ್ಮ. ಅವ್ರು ಹೇಳ್ತಾರೆ ಜೀವ ಜಗತ್ ಸರ್ವಂ ಸಕಲಂ ಬ್ರಹ್ಮ ಇವ, ಇದೇ ಮೋಕ್ಷ. ಈ ಜ್ಞಾನ ಹೇಗಿದೆ, ನಾನು ಮುಕ್ತನೇ ಅನ್ನುವ ಈ ಜ್ಞಾನ ಹೇಗಿದೆ, ಅಖಂಡ ರೂಪ ಸ್ಥಿತಿ. ಅಖಂಡ ರೂಪ ಸ್ಥಿತಿ, ಖಂಡ ಆಗುವುದಿಲ್ಲ, ತುಂಡಾಗುವುದಿಲ್ಲ, ಇದು ಬೇರೆ ಬೇರೆ ಆಗುವುದಿಲ್ಲ, ಭಿನ್ನವಾಗುವುದಿಲ್ಲ, ದ್ವೈತವಾಗುವುದಿಲ್ಲ. ಉಡುಪಿನೂ ಆಗುವುದಿಲ್ಲ, ಮೇಲ್ಕೋಟಿನೂ ಆಗುವುದಿಲ್ಲ, ತಿರುಪತಿನೂ ಆಗುವುದಿಲ್ಲ. ಕೇವಲ ಬ್ರಹ್ಮ. ನೀರು ಸಮುದ್ರದಲ್ಲಿ ಕೇವಲ ನೀರು, ಆಕಾಶವು ಕೇವಲ ಆಕಾಶ. ಹಾಗೆ ಎಲ್ಲವೂ ಬ್ರಹ್ಮ, ಕೇವಲ ಬ್ರಹ್ಮ ಇವ. ಏಷಃ ಸಿದ್ಧಾಂತ ನಿರುಕ್ತಿ, ಸಮಸ್ತ ಶಾಸ್ತ್ರಗಳ ತಾತ್ಪರ್ಯ ಸಿದ್ಧಾಂತ ಏನು ಅಂತಂದ್ರೆ ಏನಿದೆಯೋ ಅದಷ್ಟು ಬ್ರಹ್ಮ ಮಾತ್ರ. ಶಾಸ್ತ್ರವು ಇದಕ್ಕೆ ಪ್ರಮಾಣ. ಶ್ರುತಯ ಬ್ರಹ್ಮ ಅದ್ವಿತೀಯ ಪ್ರಮಾಣಂ. ಶ್ರುತಿಗಳು ಹೇಳ್ತವೆ ಬ್ರಹ್ಮ ಅದ್ವಿತೀಯ, ಎರಡಿಲ್ಲದೆ ಇರುವ ಒಂದು ಬ್ರಹ್ಮ. ಅದು ಯಾವಾಗಲೂ ಅದ್ವಯ ಅದ್ವಿತಿ ಅಂತ ಶಬ್ದ ಬಂದಾಗ ಅಲ್ಲಿ ನಾವು ಸ್ಪಷ್ಟವಾಗಿಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೋಬೇಕು ಏನಂತ, ಎರಡಿಲ್ಲದೇ ಇರುವ ಒಂದು. ಎರಡಿಲ್ಲದೇ ಇರುವ ಒಂದು ಬ್ರಹ್ಮ ಒಂದೇ, ಎರಡಿಲ್ಲದೇ ಇರುವ ಒಂದು ಅಂದ್ರೆ ತತ್ಸಮ ಉದಾಹರಣೆಗೆ ಇನ್ನೊಂದಿಲ್ಲ. ಎರಡಿಲ್ಲ ಅಂದಾಗ ದ್ವೈತ ಇಲ್ಲ ಅಂತ ಆಟೋಮೆಟಿಕಲಿ ಅದು ಸಿದ್ಧ ಆಗಿಬಿಡ್ತದೆ. ಏಕಂ ಬ್ರಹ್ಮ, ಇದು ಶ್ರುತಿಯ ಪ್ರಮಾಣ ಸ್ಪಷ್ಟವಾಗಿದೆ. ಇನ್ನೇ ಶ್ಲೋಕವಿದ್ದು ಇವೆ ಇವೆ, ನಾಳೆ ಎಲ್ಲ ಮುಗಿಸ್ಬಿಡೋದು. ಧನ್ಯವಾದಗಳನ್ನು ಹೇಳ್ತಾನೆ ಶಿಷ್ಯ. ಗುರುಗಳು ಕರೆದು ಅವನಿಗೆ ಕೊನೆಗೆ ಕಿವಿ ಮಾತು ಹೇಳ್ತಾನೆ, ಹೇಗಪ್ಪ ಇರಬೇಕು ಮುಂದೆ ಜೀವನದಲ್ಲಿ, ಕಿವಿ ಮಾತು ಅಷ್ಟೇ. ಧನ್ಯೋಹಂ ಕೃತಕೃತ್ಯೋಹಂ ವಿಮುಕ್ತೋಹಂ ಭವಗ್ರಹ ಭವಗ್ರಹ ನಿತ್ಯಾನಂದ ಸ್ವರೂಪೋಹಂ ನಿತ್ಯಾನಂದ ಸ್ವರೂಪೋಹಂ ಪೂರ್ಣೋಹಂ ತದನುಗ್ರಹಾ.